ಇದೀಗ ಕೇಳಿ ದೇಶಭಕ್ತಿ ಗೀತೆ. ಮೊದಲಿಗೆ ಜಾಹೀರಾತು. ಈಗ ಲೋನ್ ಪ್ರೊಸೆಸಿಂಗ್ ಇಷ್ಟು ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಬನ್ನಿ, ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರವನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸುಗಂಧಿ ಬಾಳೆ ಕೃಷಿ ಅನುಭವ ಕುರಿತು ಶ್ರೀ ಅಂಗಡಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಸುಗಂಧಿ ಬಾಳೆ ಕೃಷಿ ಅನುಭವ ಕುರಿತು ಶ್ರೀ ಅಂಗಡಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಮ್ಪುರ ಗ್ರಾಮದ ರೈತರಾಗಿರ್ತಕ್ಕಂತಹ ಅಂಗಡಿ ದೊಡ್ಡಬಸಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ವಿಶೇಷವಾಗಿ ಬಾಳೆ ಬೆಳೆಗಾರರು. ಈ ಭಾಗದಲ್ಲಿ ಸುಗಂಧಿ ತಳಿಯನ್ನು ಹೆಚ್ಚಾಗಿ ಇವರು ಬೆಳೀತಾ ಬರ್ತಾ ಇದ್ದಾರೆ. ಈ ಬಾಳೆ ಬೆಳೆಯ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ಇವತ್ತು ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಅಂಗಡಿ ದೊಡ್ಡಬಸಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಅಂಗಡಿ ದೊಡ್ಡಬಸಪ್ಪ ಅವರು ನಿಮ್ಮ ಹೆಸರು? ಹೌದು. ಅಂಗಡಿ ಅಂದರೆ ಸರ್, ಅದು ಮೊದಲಿಂದಲೂ ಬಂದಿದೆ. ಹಾಂ ಹಾಂ. ಮೊದಲು ಅಂಗಡಿ ಇತ್ತು ಅಂತ ನಮ್ಮದು. ಹಾಂ. ಹಂಗಾಗಿ ಅದು ಸರ್. ನಿಮ್ಮ ತಲೆಮಾರಿಗೆ? ನಮ್ಮ ತಲೆಮಾರಿ ಕೂಡ ನಾನು ಮಾಡಿದ್ದೆ ಸರ್ ಅಂಗಡಿ. ಅಂಗಡಿ ಇತ್ತು? ಅಂಗಡಿ ಇತ್ತು. ಯಾವ ಥರದ ಅಂಗಡಿ ನಿಮ್ಮದು? ಕಿರಾಣಿ ಅಂಗಡಿ ಸರ್. ಹಾಂ. ಸಣ್ಣ ಸಣ್ಣ ಮಟ್ಟದಲ್ಲಿ ಒಂದು ಕಿರಾಣಿ ಅಂಗಡಿ ಇತ್ತು. ಹಾಂ. ಎಲ್ಲ ಮತ್ತು ಹಳ್ಳಿ ಊರು ಅಷ್ಟಕ್ಕಷ್ಟೇ ವ್ಯಾಪಾರ. ಹಾಂ. ಹಂಗಾಗಿ ಒಂದು 10-15 ವರ್ಷ ಮಾಡಿ ಕೈಬಿಟ್ಟು ಬಿಟ್ಬಿಟ್ಟಿದ್ದೀರಿ? ಬಿಟ್ಬಿಟ್ಟಿದ್ದೆ ಸರ್, ಈಗೇನಿಲ್ಲ. ನಿಮಗೆ ಕೃಷಿಯ ನಂಟು ಯಾವಾಗಿನಿಂದ? ಸರ್, ಬಾಲ್ಯದಿಂದಲೂ ಕೃಷಿ ನಂಟಿದೆ ಸರ್ ನಮ್ಮ. ಈಗ ಮೊದಲು ಶಾಲೆಗೆ ಹೋಗ್ತಿದ್ವಿ, ಸಂಡೇ ರಜೆ ಇತ್ತ, ಕಳೆಕ್ಕೆ ಹೋಗ್ತಿದ್ವಿ. ಅಂದರೆ ಈಗ ನಿಮ್ಮ ತಂದೆ ತಾತನವರು ವ್ಯಾಪಾರಸ್ಥರು? ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಮೂಲತಃ ಕೃಷಿಕರೇ. ಕೃಷಿಕರೇ? ಹೌದು ಹೌದು, ಮೂಲತಃ ಕೃಷಿಕರೇ. ಈ ಕೆಲಸಗಳೆಲ್ಲ ಮೊದಲಿಂದ ಮಾಡ್ಕೊಂತ, ನಮ್ಮ ಸ್ವಂತ ಗದ್ದೆ ಇರೋದ್ರಿಂದ ಮೊದಲಿಂದ ಕೆಲಸನ ಮಾಡ್ಕೊಂತ ಬಂದಿದ್ವಿ. ಸುಮಾರು ಈಗ ನಾವು ಬಾಳೆ ಬೆಳಿಲಿಕ್ಕೆ ಈಗ 30 ವರ್ಷ ಆಯ್ತು ಸರ್. ಓಹೋ. 30 ವರ್ಷದಿಂದ ಸತತವಾಗಿ ಬಾಳೆ ಬೆಳೆದು. ಯಾಕೆ ಹಾಗೆ ಒಂದೇ ಬೆಳೆ ಸರ್? ನಮ್ಮದು ಒಂದು ಸಮಸ್ಯೆ ಇದೆ ಸರ್, ನಮ್ಮ ಭೂಮಿ ಇರ್ತಕ್ಕಂಥ ಜಾಗದ್ದು. ಏನು ಸಮಸ್ಯೆ ಸರ್? ದಾರಿ ನಮಗೆ ಟ್ರ್ಯಾಕ್ಟರ್ ಅಥವಾ ಲಾರಿ ಹೋಗಲ್ಲ, ನಮ್ಮ ಗದ್ದೆಗೆಲ್ಲ ಬೇರೆಯವ್ರ ಗದ್ದೆಯಿಂದನೇ ಹೋಗ್ಬೇಕಾಗತ್ತೆ. ಸುಮಾರು 100 ಮೀಟರ್ ದೂರ ಹೋಗ್ಬೇಕಾಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಕಬ್ಬು ಬೇರೆ ಬೆಳೆ ಹಾಕಿದರೆ ಗದ್ದೆಯಿಂದ ನಾವು ಸಾಗಾಣಿಕೆ ಭಾಳ ಭಾಳ ದುಬಾರಿ ಆಗುತ್ತೆ ಸರ್. ಈಗ ಹೌದಾ, ಸಾಗಾಣಿಕೆ ಬೇಕಲ್ವಾ? ಇಲ್ಲ ಸರ್, ಇದು ಒಬ್ಬರಿಬ್ರು ಇದ್ರೆ ನಮ್ಮ ಜೊತೆಗೆ ಒಬ್ಬರಿಬ್ರು ಇದ್ರೂ ಕೂಡ ನಾವು ಒಂದು ದಿನ ಏನು ಕಟಾವ್ ಮಾಡಿರ್ತೀವಿ, ಆ ಗೊನೆಗಳನ್ನ ನಾವು ಮೇಲೆ ನಾವು ದಾರಿಗೆ ಸಾಗಿಸ್ಬಿಡ್ತೀವಿ. ಓಹೋ, ಕಬ್ಬಿಂದು ಬೇರೆದಾದ್ರೆ ಹಂಗಾಗಲ್ಲ ಸರ್, ಭಾಳ ಕೆಲಸ ಆಗುತ್ತೆ, ಕೆಲಸ ಭಾಳ ಭಾಳ ಕೆಲಸ ಆಗುತ್ತೆ ಸರ್. ಓಹೋ, ಸೊ ಸಾಗಾಣಿಕೆ ಸಮಸ್ಯೆಯಿಂದಾಗಿ ನೀವು ಬಾಳೆ ಬೆಳೆಗೆ ಸ್ಟಿಕನ್ ಆಗಿದೆ? ಹೌದು ಹೌದು ಸರ್, ನಮಗೆ ಅನಿವಾರ್ಯನೂ ಹೌದು. ಆಮೇಲೆ ಸ್ವಲ್ಪ ನಮ್ಮ ಗದ್ದೆ ಎರಡು ಭಾಗ ಹಳ್ಳ ಬರುತ್ತೆ ಸರ್, ಈ ಮಳೆಗಾಲದಾಗ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂತಲ್ಲ ಸರ್, ಭಾರಿ ಹಾಳಾಗ ಹೆಚ್ಚು ಕಡಿಮೆ ಒಂದು ಅರ್ಧ ಗದ್ದೆವರೆಗೂ ನೀರು ತುಂಬಿಕೊಳ್ಳುತ್ತೆ. ಅನಿವಾರ್ಯವಾಗಿ ನಾವು ಈಗ ಬಾಳೆಗೆ ಸರಿ, ಈಗ ಬಾಳೆ ಬೆಳೆಯಿಂದ ನಿಮ್ಮ ಜೀವನ ಡಿಪೆಂಡ್ ಆಗಿದೆಯಾ ಸರ್? ಒಂದು ಅಷ್ಟೇ, ಈಗ ಮೊದಲಿಂದ ಮಾಡ್ಕೊಂತ ಬಂದಾರ ಮಾಡ್ಕೊಂಡು ಹೊಂಟಿವಿ, ಇದ್ರ ಮೇಲೆ ಜೀವನ ಮಾಡ್ಕೊಂತ ಆಗಲ್ಲ ಸರ್. ಕಷ್ಟ ಆಗುತ್ತೆ, ಕಷ್ಟ ಸರ್, ಭಾಳ ಕಷ್ಟ. ಏನೋ ಒಂದು ಭಾಳಷ್ಟು ಭೂಮಿ ಇದ್ರೆ ಏನ್ ಅನ್ಸಲ್ಲ. ಎಷ್ಟು ಎಕರೆ ಇದೆ ನಿಮ್ಗೆ? ನಮ್ದು ಒಂದೂವರೆ ಎಕರೆ ಸರ್ ಅಷ್ಟೇ. ಹಾ, ಒಂದೂವರೆ ಎಕರೆ. ಇಡೀ ಒಂದೂವರೆ ಎಕರೆಯನ್ನ ನೀವು ಬಾಳೆ ಬೆಳೆಗೆ ಮೀಸಲಿಟ್ಟು? ಹೌದು ಹೌದು ಹೌದು ಸರ್, ಬಾಳೆ ಬೆಳೆನೆ, ಬಾಳೆ ಬೆಳೆ ಬಿಟ್ಟು ಬೇರೆ ಏನು ಬೆಳೆದಿಲ್ಲ. ಬೇರೆ ಏನು ಬೆಳೆಯೋದಿಲ್ಲ ನಿಮಗೆ ಮನೆಗೆ ಬೇಕಾಗಿರ್ತಕ್ಕಂಥ? ಇಲ್ಲ ಸರ್, ಎಲ್ಲ ಮತ್ತೆ ಎಲ್ಲ ಖರೀದಿ ಮಾಡ್ಕೊಳ್ಳೋದು ಹೊರಗಡೆ. ಹೌದಾ, ಇರೋದೇ ಸ್ವಲ್ಪ ಭೂಮಿ ಅಲ್ಲ ನಮ್ದು, ಹಂಗಾಗಿ ನಾವು ಅನಿವಾರ್ಯವಾಗಿ. ಈಗ ಬಾಳೆ ಬೆಳೆ ಲಾಭದಾಯಕ ಅಂತೀರಾ ನಿಮ್ಮ ಅನುಭವದ ಪ್ರಕಾರ? ಸರ್, ಈಗ ಎರಡು ವರ್ಷ ಕೊರೋನಾ ಇದ್ದಿದ್ದರಿಂದ ಲಾಭ ಸಿಕ್ಕಿಲ್ಲ. ಹೌದಾ, ಏನೇನು ಲಾಭ ಸಿಕ್ಕಿದೆ ಸರ್? ನಷ್ಟ ಅನುಭವಿಸಿವಿ ಮತ್ತೆ. ಅದು ಮತ್ತೆ ಬೇರೆ ಗುತ್ತಿಗೆ ಗದ್ದೆ ಮಾಡೋದಾದರೆ ಎದುರು ಕಟ್ಟಬೇಕಾಗ್ತಿತ್ತು, ನಾವು ನಮ್ಮದೇನೋ ಸ್ವಂತ ಗದ್ದೆ ನಡೆದೋಗ್ತದೆ. ಈಗ ಹೋದ ವರ್ಷ ಆದರೂ ಕೂಡ ಹೋದ ವರ್ಷ ಮತ್ತೆ ಅದನ್ನ ಫಸಲು ಚೇಂಜ್ ಮಾಡಿದ್ವಿ ಸರ್, ಕೆಡಿಸಿ ಮತ್ತೆ ಬಾಳೆ ನಾಟಿ ಮಾಡಿದ್ವಿ. ಹೋದ ವರ್ಷ ಅಂತೂ ಲಾಭ ಏನು ಸಿಕ್ಕಿಲ್ಲ ಸರ್. ಈ ವರ್ಷ ಏನೋ ರೇಟ್ ಸದ್ಯದ ಮಟ್ಟಿಗೆ ರೇಟ್ ಚೆನ್ನಾಗೈತೆ ಸರ್. ಸರ್, ಈಗ ಎರಡು ವರ್ಷದಿಂದ ಮಾತು ಬಿಡಿ, ಹಿಂದೆ ಇದು ಪರವಾಗಿಲ್ಲ ಸರ್, ಅಷ್ಟೇ ಮೀಡಿಯಮ್ ಆಗಿ ನಡೀತದೆ, ಅದರ ಮೇಲೆ ಜೀವನ ಅಂತೂ ಆಗಲ್ಲ ಸರ್. ಈಗ ನಾನು ಅದ್ರ ಜೊತೆಗೆ ಬೆಳಗ್ಗೆ ಒಂದ್ಸರಿ ಬಾಳೆ ತೋಟಕ್ಕೆ ಹೋಗಿ ಬಂದರೆ ಮತ್ತೆ ನಂತರ ಮತ್ತೆ ನನ್ನ ಕೆಲಸದ ಮೇಲೆ ಓಡಾಡ್ತಿರ್ತೀನಿ, ಅದ್ರ ಜೊತೆ ಗುತ್ತಿಗೆದಾರಿಕೆ ಮಾಡ್ತೀನಿ. ನೀವು? ಹೌದು ಸರ್. ಕ್ಲಾಸ್ ಒನ್ನ? ಕ್ಲಾಸ್ ಒನ್ ಸರ್. ಸರ್, ಈಗ ಕಾಂಟ್ರಾಕ್ಟರ್ ಆಗಿದ್ದೀರಿ, ಹಾಗಾಗಿ ನಿಮಗೆ ಅಂದರೆ ಫೈನಾನ್ಸಿಯಲ್ ಬರ್ಡನ್ ಆಗಲಿಕ್ಕಿಲ್ಲ ಕೃಷಿಗೆ? ಕೃಷಿಗೆ ಆಗಲ್ಲ ಸರ್, ಗುತ್ತಿಗೆದಾರಿಕೆಗೆ ಆಗುತ್ತೆ ಸರ್. ಸಮಸ್ಯೆ ಸರಿ, ಬಿಲ್ಗಳಾಗಲ್ಲ, ಎಲ್ಲ ಓಡಾಟ, ಭಾರಿ ಕಾಡಾಟ ಸರ್, ಓಡಾಟ ಕಾಡಾಟ, ಎಲ್ಲ ರೀತಿ ಕಷ್ಟ ನಷ್ಟಗಳು ಇದ್ದಿದ್ದೆ ಸರ್, ಎಲ್ಲ ಫೀಲ್ಡಾಗಿ ಇದ್ದಿದ್ದೆ ಸರ್. ಸರ್, ಎಷ್ಟು ವರ್ಷದಿಂದ ಈ ಕಾಂಟ್ರಾಕ್ಟ್? ಈಗ ಸುಮಾರು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಎಲ್ಲ ಸರ್ಕಾರಿ ಕೆಲಸಗಳನ್ನು ಮಾಡ್ತೀರಿ? ಹೌದು ಹೌದು ಸರ್. ರಸ್ತೆ ಕಾಮಗಾರಿ? ರಸ್ತೆ ಕಾಮಗಾರಿ, ಕಟ್ಟಡ ಕಾಮಗಾರಿಗಳು, ಪೈಪ್ಲೈನ್, ಆರೋ ಪ್ಲಾಂಟ್ಗಳೆಲ್ಲ ಹಾಕಿದ್ದೀವಿ, ಶುದ್ಧ ಕುಡಿಯುವ ನೀರಿನ ಘಟಕಗಳೆಲ್ಲ. ಎಲ್ಲೆಲ್ಲಿ, ಎಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಇದರಲ್ಲಿ? ಸರ್, ಸಂಡೂರು ತಾಲೂಕು ಮಾಡಿದ್ದೀನಿ, ಅಗ್ರಿಬಿನಮಲೆ ತಾಲೂಕು ಮಾಡಿದ್ದೀನಿ, ಕೂಡ್ಲಿಗೆ ತಾಲೂಕು ಮಾಡಿದ್ದೀನಿ, ಇಲ್ಲಿ ಹೊಸಪೇಟೆ ಮಾಡಿದ್ದೀನಿ, ಕಂಪ್ಲಿ ಭಾಗದಾಗೂ ಮಾಡಿದ್ದೀನಿ. ಬೇರೆ ಜಿಲ್ಲೆಗೇನು ಹೋಗಿಲ್ಲ ಸರ್. ಹೋಗಿಲ್ಲ, ಬೇರೆ ಜಿಲ್ಲೆಗೆ ಅಷ್ಟು ಅವಕಾಶ ಸಿಗಲ್ಲ ಸರ್ ನಮಗೆಲ್ಲ. ಸರಿ, ಈಗ ನನಗೆ ಕೃಷಿ ಬಗ್ಗೆ ಬರೋಣ. ಈಗ ಸಾಮಾನ್ಯ ಒಬ್ಬ ರೈತರು ಬಾಳೆ ಬೆಳೆಯನ್ನು ನಂಬಿಕೊಂಡು ಜೀವನ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನಿಮ್ಮ ಒಂದೂವರೆ ಎಕರೆಯಲ್ಲಿ ನೀವು ಬಾಳೆ ಬೆಳೆ ಕೃಷಿಯನ್ನು ಮಾಡ್ತಾಯಿದ್ರಿ, ಬಹಳ ಮುಖ್ಯವಾಗಿ ಬಾಳೆ ಬೆಳೆಗೆ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕಾಗ್ತದೆ ಸರ್? ಭೂಮಿನ ಮೊದಲಿಗಂತೂ ಎಲ್ಲ ಬೆಳೆಗೆ ಬೆಳೆದಂಗೆ ಉಳುಮೆ ಮಾಡ್ಕೊಳ್ಳೇಬೇಕು ಸರ್. ಉಳುಮೆ ಮಾಡ್ಕೋಬೇಕಾಗುತ್ತೆ. ಉಳುಮೆ ಮಾಡ್ಕೊಂಡು ನಾವು ಬಾಳೆಗಡ್ಡೆ ತರಬೇಕಾದ್ರೆ, ಅಂದರೆ ನಾಟಿ ಮಾಡಬೇಕಾದ್ರೆ, ಅವನ್ನ ನಾವು ಕೆಲವೊಂದು ಸೆಲೆಕ್ಟೆಡ್ ತೋಟಗಳಿಗೆ ತರಬೇಕಾಗುತ್ತೆ ಸರ್. ಹೌದಾ, ಯಾರು ಗುಣಿಕಿ ಥರ ಎಲ್ಲ ಸ್ವಲ್ಪ ಕೆಲವರು ಮೋಸ ಮಾಡೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಅದರಲ್ಲಿ ಮೋಸ ಅಂದರೆ ಯಾವ ಥರ ಆಗುತ್ತೆ ಅಂದರೆ ಸರ್, ಏನು ಸರ್ ಅಂದರೆ ಈ ಕನ್ಯಾಪಲದ್ದು ಬಾಳೆ ಗಿಡಕ್ಕೆ ಬಂದಿರತಕ್ಕಂಥ ಗಡ್ಡೆಗಳೇನಾದ್ರು ಸರ್? ಕಂದು ಕಂದು ಅಂತೀರಾ? ಗಡ್ಡೆ ಅಂತ? ಗಡ್ಡೆ ಅಂತಲೇ ಇಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ ಸರ್. ಅಂದರೆ ಅದರದ್ದು ಗುನ್ನಿ ಅಂತೀವಿ. ಗುನ್ನಿ ಅಂತೀರಿ? ಗುನ್ನಿ ಅಂತೀವಿ, ಗಡ್ಡೆ ಅಂತೀವಿ. ಗುನ್ನಿ ಸಣ್ಣದಾಗಿರುತ್ತೆ ಸರ್, ಕಿತ್ತಿನ ಮೇಲೆ ಗಡ್ಡೆ ಅಂತೀವಿ ಹೇಳಿ ಅದನ್ನ ಹೊರಗಡೆ ಅಂತ ಅಂತೀವಿ. ಅವು ಕನ್ಯಾಪಲದ್ದು ಏನಾಗ್ತಾವೆ ಸರ್, ಅವು ಇಟ್ಟರೆ ನಾಟಿ ಬರೋಲ್ಲ ಸರ್ ಅವು. ಹೌದಾ? ಹಾಂ, ಸಾಮಾನ್ಯವಾಗಿ ಹಳೆ ತೋಟಗಳೇ ಆಗ್ಬೇಕು ಸರ್, ಸುಮಾರು 2-3 ವರ್ಷದ ನಂತರದ ತೋಟಗಳ ಆದರೆ ಮಾತ್ರ ನಮಗೆ ಬಾಳೆಗಡ್ಡೆ ಅವು ಯಾವ ಫೇಲ್ ಆಗಲಾರ್ದಂಗೆ ಬರ್ತವೆ ಸರ್. ನೀವು ಬಾಳೆಗಡ್ಡೆ ಇದು ಉತ್ತಮವಾಗಿದೆ ಅಂತ ಡಿಸೈಡ್ ಮಾಡೋದು ಹೇಗೆ ಸರ್? ಅದು ನೋಡಿದ್ರಿಗಿನ ಅದ್ರ ಲಕ್ಷಣವೇ ಬೇರೆ ಇರುತ್ತೆ ಸರ್. ಹೌದಾ, ಒಳ್ಳೆ ಗಡ್ಡೆದು ಲಕ್ಷಣವೇ ಬೇರೆ ಇರುತ್ತೆ. ರೋಗ ಇಷ್ಟು ಗಡ್ಡೆ ಆದ್ರಗಿನ ಕೆಂಪು ಇರುತ್ತೆ, ಇಲ್ಲ ವೀಕ್ ಆಗಿರುತ್ತೆ. ಒಳ್ಳೆಯದು ಒಂದು ಅಂಗೈ ತುಂಬ ಇರಬೇಕು ಸರ್, ಅದು ಬಡ್ಡೆ ಬಡ್ಡೆ ಕೈಗೆ ಹಿಡಿದ್ರೆ ಅಂಗೈ ತುಂಬ ಅಷ್ಟಿತ್ತು ಅಂತಂದರೆ ಅದು ಒಳ್ಳೆಗಡೆ ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಒಂದು ಗೇಣುದ್ದ ಮೇಲೆ ಬಡ್ಡೆ ಮೇಲೆ ಒಂದು ಗೇಣುದ್ದ ಒಂದು ಎಲ್ಲ ಒಂದು ಅಡಿವರೆಗೂ ಇರುತ್ತೆ ಸರ್. ಅದು ಅದ್ರಾಗ ಅಂಥದ್ದು ನೋಡ್ಕೊಂಡು ತಗೊಂಡ್ಬಂದು ನಾಟಿ ಮಾಡ್ತೀವಿ ಸರ್. ಈ ಗಡ್ಡೆ ಆಗಲೇ ಏನಾದರೂ ಅದು ಎಲೆ ಬಿಟ್ಕೊಂಡಿರ್ತದಾ ಹೇಗೆ? ಇಲ್ಲ ಇಲ್ಲ ಇಲ್ಲ, ಬರೀ ಗಡ್ಡೆ ಮಾತ್ರ, ಬರೀ ಗಡ್ಡೆ ಮಾತ್ರ ಸರ್, ಒಂದು ಮ್ಯಾಕ್ಸಿಮಮ್ ಒಂದು ಅಡಿ ಸರ್ ಅದು. ಅಷ್ಟೇ ಅಷ್ಟೇ ಇರುತ್ತೆ. ಅದು ಬೇರ್ ಮೂಲಕ ಎದ್ದೇಳುತ್ತೆ ಅದು ಅಥವಾ ಹೇಗೆ? ಅದು ಇಲ್ಲ, ಬೇರ್ ಮೂಲಕ ಬರುತ್ತೆ ಸರ್, ಹಾರೆಯಿಂದ ತೆಗೆದಾಗ ಅದು ಮೇಲೆ ಇರ್ತವೆ ಸರ್. ಇವಾಗಲೇ ಇವು ಗುಣಗಳು ಏನದಾವಲ್ಲ ಮೇಲೇನೇ ಇರ್ತವೆ, ಇವು ಆಳ ಇರೋಲ್ಲ, ಅವು ಸ್ವಲ್ಪ ಇದ್ದಿದ್ರು ಕೂಡ ಒಂದು 3 ಇಂಚ್ ಆಳ ಇರ್ತವೆ ಅಷ್ಟೇ, ತೆಗೆದ್ಬಿಟ್ಟು ತೆಗಿತಾರೆ ಸರ್. ಅದಕ್ಕಾಗಿ ಆ ಕೆಲಸ ಮಾಡೋರೇ ಬೇರೆ ಸರ್. ಸರ್, ಈಗ ನೀವು ಒಳ್ಳೆಯ ಗಡ್ಡೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ, ಅದಕ್ಕೆ ಏನಾದರೂ ಉಪಚಾರ ಮಾಡಬೇಕಾಗುತ್ತಾ? ಈಗ ಬೇರೆ ಬೆಳೆಗಳಿಗೆ ಬೀಜೋಪಚಾರ ಅಂತ ಮಾಡ್ತಾರೆ, ಇದಕ್ಕೂ ಮಾಡಲೇಬೇಕು ಸರ್? ಈ ಇತ್ತೀಚೆಗೆ ಸರ್, ಮೊದಲೆಲ್ಲ ಇರಲಿಲ್ಲ. ಈಗೆಲ್ಲ ಕಾಂಡಕೊರಕ ಹುಳುಗಳು ಬಂದ್ಬಿಟ್ರು ಸರ್. ಹೌದಾ? ಒಂದು ಇಂಚ್ ಇರುತ್ತೆ ಅಷ್ಟು ಕಡಿಮೆ, ಒಂದು ಕರಿ ಹುಳು, ಅದು ಒಂದು ಹುಳು ಒಂದು ಗಿಡನ ಹಾಳು ಮಾಡುತ್ತೆ ಸರ್. ಹೌದಾ? ಹೌದು, ಹೊಳ್ತಾಬಿಡುತ್ತೆ, ಒಳಗೆ ಸೇರ್ಕೊಂಡು ಸೇರ್ಕೊಂಡ್ಬಿಡುತ್ತೆ, ಸೀದಾ ಸುಳಿನ ಕಟ್ ಮಾಡುತ್ತೆ ಸರ್. ಅದಕ್ಕೆಲ್ಲ ಮತ್ತೆ ಕ್ರಿಮಿನಾಶಕ ಇದು ಮಾಡ್ಕೊಂಡೆ ಫಸ್ಟ್ ನಾಟಿ ಮಾಡ್ಬೇಕಂದ್ರೆ ಅದನ್ನ ಮಾಡ್ಕೊಂಡು ಇಟ್ಕೋಬೇಕು ಸರ್. ಇಲ್ಲದಿದ್ರೆಗೆ ಅವು ಬರೋದೇ ಇಲ್ಲ, ಹುಟ್ಟೋದೇ ಇಲ್ಲ ಸರ್. ಅವು ಹುಟ್ಟಿದ್ರು ಕೂಡ ಹಂಗೆ ಕರ್ಗೋಗ್ಬಿಡ್ತಾವೆ. ಸೊ ಇದನ್ನ ನೀವು ಉಪಚಾರ ಮಾಡೋದಕ್ಕೆ ಏನು ಮಾಡ್ತೀರಾ ಅದನ್ನ, ಆ ಹುಳದ ನಿಯಂತ್ರಣ ಮಾಡೋದಕ್ಕೆ? ಇಲ್ಲ, ಇದು ರಾಸಾಯನಿಕ ಇದ್ರಾಗೆ ಅದ್ದಿ ನಾಟಿ ಮಾಡ್ತೀವಿ ಸರ್. ಅದು ಸಾಯಿತೆ, ಅದು ಸಾಯಿತೆ ಸಾಯಿತೆ ಸರ್. ಇದೆ ಅಂತ ಗೊತ್ತಿಡಿಯೋದು ಹೇಗೆ? ಅದು ಗೊತ್ತಾಗುತ್ತೆ ಸರ್, ಡೆಫಿನೆಟ್ ಆಗಿ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಆಗಲಿ ಅಂದ್ರೆ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ ಸರ್, ಸುಮ್ಮನೆ ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ಸುತ್ತ ನೋಡಿದ್ರೆ ಅದು ತೂತ್ ಬಿದ್ದಿರುತ್ತೆ, ಆಗಲಿ ರೋಗ ಲಕ್ಷಣಗಳು ಕಾಣಿಸ್ತವೆ, ಅದನ್ನ ನೋಡಿ ನಾವು ಮಾಡ್ಕೊಂಡು. ನೀವು ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ ಎಲ್ಲಿ ಹೋಗ್ತೀರಾ? ಸುತ್ತಮುತ್ತ ರೈತರ ತೋಟಗಳಲ್ಲಿ, ರೈತರ ತೋಟಗಳಲ್ಲಿ ಸಿಗುತ್ತೆ. ಸೊ ಅದು ಗಡ್ಡೆಗಳ ಬೆಲೆ ನಿರ್ಧಾರ ಮಾಡೋದು ಹೇಗೆ ಸರ್? ಹಿಂಗೆ ಮಾರ್ಕೆಟ್ ಹಿಂಗೆ ಅವರು ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೇನು ಗಡ್ಡೆ ಕೊಡ್ತಾರಲ್ಲ, ಸಾಮಾನ್ಯವಾಗಿ 8-10 ರೂಪಾಯಿವರೆಗೆ ಒಂದೊಂದು ಗಡ್ಡೆ ಸಿಗುತ್ತೆ. ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್? 800 ಗಡ್ಡೆ ಬೇಕಾಗುತ್ತೆ ಸರ್. 800 ಗಡ್ಡೆ ಬೇಕಾಗುತ್ತೆ, ಗಡ್ಡೆ ಬೇಕಾಗುತ್ತೆ. ಎಷ್ಟು ವೆಚ್ಚ ಆಗುತ್ತೆ ಅಲ್ಲಿಗೆ ನಿಮಗೆ? 1.5 ಎಕರೆಗೆ ಒಂದು 12,000 ರೂಪಾಯಿ ಗಡ್ಡೆದಾಗುತ್ತೆ ಸರ್. 12,000 ರೂಪಾಯಿ ಆಗುತ್ತೆ. ಹಾಂ ಹಾಂ. ನಂತರದ ಪ್ರಕ್ರಿಯೆಗಳೇನು? ನೀವು ಗಡ್ಡೆ ಆಯ್ಕೆ ಮಾಡ್ಕೊಳ್ತೀರಿ, ಗಡ್ಡೆ ತರ್ತೀರಿ, ಗಡ್ಡೆ ಉಪಚಾರ ಮಾಡ್ತೀರಿ, ಅಂದರೆ ಗಡ್ಡೆಗೆ ಒಂದಿಷ್ಟು ರಾಸಾಯನಿಕ ಉಪಚಾರ ಆಗುತ್ತೆ, ಅದರೊಳಗಡೆ ಏನಾದರೂ ಕೀಟಗಳಿದ್ರೆ ಅದು ಸಾಯಿಲಿ ಅಂತ ಮಾಡ್ತೀರಿ. ಆ ನಂತರ ನಾಟಿ ಮಾಡೋ ವಿಧಾನ ಸರ್, ವಿಧಾನಗಳ ಬಗ್ಗೆ ಹೇಳಿ. ವಿಧಾನ ಅಂದ್ರೆ ಸರ್, ಈಗ 8 ಅಡಿ ಒಂದು ನಾಟಿ ಮಾಡ್ತೀವಿ ಸರ್. ಈಗ ಉಳುಮೆ ಮಾಡಿದಾಗ ಭೂಮಿಗೆ ಏನು ಫಲವತ್ತತೆಯನ್ನು ಕಾಪಾಡಿಕೊಳ್ಳಕ್ಕೆ ಅಥವಾ ಹೆಚ್ಚಳ ಮಾಡ್ಕೊಳ್ಳಕ್ಕೆ ಯಾವ ಥರದ ಗೊಬ್ಬರ ಕೊಡ್ತೀರಿ? ಸಾಮಾನ್ಯವಾಗಿ ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕ್ತೀವಿ ಸರ್. ಆಮೇಲೆ ಅದು ಸಿಗದೇ ಇದ್ದಾಗ ಈಗ ಸದ್ಯಕ್ಕೆ ನಾಟಿ ಮಾಡಿರ್ತೀವಿ, ಅವು ಗಿಡಗಳು ನಾಟಿ ಆದಮೇಲೆ ಗಿಡಗಳು ನಾವು ಗಡ್ಡೆ ಇಟ್ಟು ಒಂದು 3 ತಿಂಗಳಿಗೆಲ್ಲ ಸ್ವಲ್ಪ ಎತ್ತರ ಆಗುತ್ತೆ, ಅವಾಗ ಮತ್ತೆ ರಾಸಾಯನಿಕ ಗೊಬ್ಬರನ ಹಾಕ್ತೀವಿ ಸರ್. ಅವಾಗ ಹಾಕ್ತೀವಿ. ಅವಾಗ ನಾಟಿ ಮಾಡೋ ವಿಧಾನಗಳ ಬಗ್ಗೆ ಹೇಳಿ. ನಾಟಿ ಮಾಡೋ ವಿಧಾನ ಅಂದರೆ ಸರ್, 8 ಅಡಿ ಒಂದು ನಾಟಿ ಮಾಡ್ತೀವಿ ಸರ್. ಅವನು 8 ಅಡಿಗೆ 8 ಅಡಿ ಒಂದು ಅಂತರ, ಅಂತರ 8 ಅಡಿ ಒಂದು ಅಂತರ ಇರುತ್ತೆ. ಒಂದು ಚೈನ್ ಇರುತ್ತೆ ಸರ್, ಆ ಚೈನಿಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಹಾಕೋಂತ. 8 ಅಡಿ ಒಂದು ಈ ಕಡೆ ಅಡ್ಡ ಬರಬೇಕಲ್ಲ, ಅದಕ್ಕೊಂದು 8 ಅಡಿ ಒಂದು ಕಟ್ಟಿಗೆ ಇರುತ್ತೆ. 8 ಅಡಿ ಅದು ಹೆಂಗೆ ನೋಡಿದ್ರು ಕ್ರಾಸ್ ನೋಡಿದ್ರು ಕೂಡ ಲೈನ್ ಕಾಣಿಸುತ್ತೆ ಸರ್, ಹಂಗೆ ಕಾಣಬೇಕು ಸರ್. ಅದು ಅದ್ರ ಮಾಡೋ ಉದ್ದೇಶ ಏನಂದ್ರೆ ಸರ್, ಗಾಳಿ ಬೀಸಿದಾಗ ಗಾಳಿ ಸೀದಾ ಹೋಗಲಿ, ಅಡ್ಡ ಆಗಿಬಿಡ್ತು ಅಂತಂದರೆ ಗಿಡಗಳು ಬೀಳ್ತವೆ, ಗಿಡಗಳು ಬೀಳ್ತವೆ. ನಮಗೆ ಭಯ ಅಂದರೆ ಗಾಳಿದೇ ಭಯ ಸರ್. ಸಾಮಾನ್ಯವಾಗಿ ಮೇ ಜೂನ್ನಾಗೆ ಗಾಳಿ ಜೋರು ಗಾಳಿ ಸರ್, ಬಿರುಗಾಳಿ, ಸಣ್ಣ ಪುಟ್ಟ ಗಾಳಿ, ಆಷಾಢ ಗಾಳಿಗೆಲ್ಲ ಏನು ಬೀಳಲ್ಲ ಸರ್. ಇದೇನಾರು ಮುಂಗಾರು ಮಳೆ ಗಾಳಿಗೆ ನಮಗೆ ಅದನ್ನ ದಾಟಿದಂದ್ರೆ ನಾವು ರೈತರಿಗೆ ಗೆದ್ದಂಗೆ ಸರ್. ಹೌದಾ? ಹೌದು. ಈಗ ಬಾಳೆಯನ್ನು ಬಿತ್ತನೆ ಮಾಡೋ ಅಥವಾ ನಾಟಿ ಮಾಡೋದಕ್ಕೆ ಯಾವ ಅವಧಿ ಸೂಕ್ತ, ಯಾವ ತಿಂಗಳಲ್ಲಿ ಮಾಡೋದು ಸೂಕ್ತ? ಹಂಗಂದ್ರೆ ನಾವು ಈ 8ನೇ ತಿಂಗಳು ಆಗಸ್ಟ್ನಿಂದ ಸರ್, ಆಗಸ್ಟ್ನಿಂದ ಚೆನ್ನಾಗಿ ಮುಂಗಾರು ಮುಗಿಸ್ಕೊಂಡು ಬಿತ್ತೋದು ಒಳ್ಳೇದಂತರ ಒಳ್ಳೇದು ಅಲ್ಲ. ಬಾಳೆ ಯಾವಾಗಾದ್ರೂ ನಾಟಿ ಮಾಡ್ಬೋದು ಸರ್, ಏನು ತೊಂದರೆ ಇರಲ್ಲ. ಏನಂದರೆ ಈ ಬೇಸಿಗೆ ಕಾಲದಲ್ಲಿ ಬಾಳೆಹಣ್ಣು ಬರಂಗೆ ಇಟ್ಕೋಬಾರ್ದು ಸರ್, ನಾವು ಇಟ್ಕೋಬಾರ್ದು. ಯಾಕಂತೇಳಿದ್ರೆ ಅವಾಗ ಮಾವಿನಣ್ಣು ಇರುತ್ತೆ ಸರ್ ಮಾರ್ಕೆಟ್ನಲ್ಲಿ. ಮಾವಿನಣ್ಣಿನ ಜನ ಇಷ್ಟಪಡೋದ್ರಿಂದ ಇದು ಬಾಳೆ ರೇಟ್ ಇರಂಗಿಲ್ಲ ಸರ್. ಅವಾಗ ನಮಗೆ ಫೆಬ್ರವರಿವರೆಗೂ ಮಾತ್ರ ರೇಟ್ ಸಿಗುತ್ತೆ ಸರ್, ಬಾಳೆ ರೇಟ್. ಅಲ್ಲಿಂದ ಒಂದು 3 ತಿಂಗಳು ಮಾವಿನಣ್ಣು ಸೀಸನ್ ಮುಗಿಯೋವರೆಗೂ ನಮಗೆ ಬಾಳೆ ಇರೋಲ್ಲ ಸರ್. ಎಷ್ಟು ತಿಂಗಳ ಅವಧಿಯ ಬೆಳೆ ಇದು? ಒಂದು ವರ್ಷಕ್ಕೊಂದು ಬೆಳೆ ಸರ್. ಸರ್, ಈಗ ನೀವು ಆಗಸ್ಟ್ಲಲ್ಲಿ ಬಿತ್ತನೆ ಮಾಡ್ತೀರಿ, ಕಟಾವು ಬರೋದು ಕೊನೆ ಆಗಸ್ಟಿಗೆ ಬರುತ್ತೆ ಸರ್. ಆಗಸ್ಟಿಗೆ ಬರುತ್ತೆ, ಒಂದು ವರ್ಷ. ಸೊ ಆ ಮಧ್ಯದಲ್ಲಿ ಬೇಸಿಗೆ ಕಳೆದೋಗುತ್ತೆ. ಸೊ ಹಾಗಾಗಿ ಅವಾಗ ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ. ಒಳ್ಳೆ ಬೆಲೆ ಸಿಗುತ್ತೆ ಸರ್, ಸದ್ಯದ ಮಟ್ಟಿಗೆ ರೇಟ್ ಚೆನ್ನಾಗಿದೆ. ಆಮೇಲೆ ಈಗ ಆಗಸ್ಟಿಗೆ ಬರುತ್ತೆ ಅಂದ್ರೂ ಕೂಡ ಸರ್, ಇದು ತೋಟ ಕಾರ್ಯಕ್ಕೆ ಹೆಚ್ಚು ಕಡಿಮೆ 3-4 ತಿಂಗಳು ಬೇಕಾಗುತ್ತೆ ಸರ್, ಒಮ್ಮೆಲೆ ಬರಲ್ಲ ಇದು. ಕಸಿ ಮಾಡಿದ ಸಸಿಗಳು ತಂದರೆ ಒಮ್ಮೆಲೆ ಬರ್ತವೆ. ಇವು ಸಣ್ಣವು ದೊಡ್ಡವು ಹೆಚ್ಚು ಕಡಿಮೆ ಇರ್ತವೆ. ಹೌದಾ? ಹೌದು, ಖಂಡಿತ ಹೆಚ್ಚು ಕಡಿಮೆ ಇರ್ತವೆ. ಆಮೇಲೆ ಅಲ್ಲಿ ಕೆಲವೊಂದು ಹೋಗಿರ್ತವೆ ಸರ್, ಅಂದರೆ ಕೆಲವೊಂದು ಗಡ್ಡೆ ಫೇಲ್ ಆಗಿರುತ್ತೆ, ಅಂತಂದು ಬೇರೆ ಗಡ್ಡೆ ತಂದಿಟ್ಟಿರ್ತೀವಿ, ಅದು ಬರೋದ್ರಾಗ ಲೇಟ್ ಆಗುತ್ತೆ. ಹಿಂಗಾಗಿ ಅದು ಹೆಚ್ಚು ಕಡಿಮೆ ಒಂದು 3-4 ತಿಂಗಳು ಬೇಕು ಸರ್, ಬಾಳೆ ತೋಟ ಖಾಲಿ ಆಗಬೇಕು ಒಂದು ಫಲ ಬರಕ್ಕೆ. ಈಗ ನೀವು ಒಮ್ಮೆಟ್ಟಿಗೆ ತಂದು ನಾಟಿ ಮಾಡಿದ್ರಂದರೆ ಎಲ್ಲ ಒಂದೇ ಅವಧಿಯಲ್ಲಿ ಗೊನೆ ಬಿಡ್ತಾವ ಹೇಗೆ? ಸಾಮಾನ್ಯವಾಗಿ ಒಂದೇ ಅವಧಿಗೆ ಬಿಡ್ತಾವೆ ಸರ್. ಬಿಡ್ತದೆ, ಒಂದೇ ಅವಧಿಗೆ ಬಿಡ್ತಾವೆ. ಈಗ ಸುಗಂಧಿಯನ್ನು ನೀವು ಬೆಳೀತಾ ಇರೋದು, ಹೆಚ್ಚಾಗಿ ಸುಗಂಧಿ ಬೆಳೆಯ ವಿಶೇಷತೆ ಏನು, ಅದಕ್ಕೆ ಮಾರುಕಟ್ಟೆ ಹೇಗಿದೆ, ಮತ್ತು ಅದು ನೀವು ಬೆಳೀಲಿಕ್ಕೆ ಅದರ ವೆಚ್ಚ, ಖರ್ಚು, ಸಾಗಾಣಿಕೆಯ ಮಾರ್ಗೋಪಾಯಗಳು ಇವೆಲ್ಲ ಅದಕ್ಕೆ ಅನುಕೂಲಕರವಾಗಿದೆಯಾ ಹೇಗೆ ನಿಮಗೆ? ಅನಿವಾರ್ಯವಾಗಿ ನಾವು ಸುಗಂಧಿ ಬಾಳೆ ಬೆಳೀಲೇಬೇಕಾಗಿದೆ ಸರ್. ಕಾರಣ ಏನಂದರೆ ಮೊದಲು ಏಲಕ್ಕಿ ಬಾಳೆ ಕೂಡ ಬೆಳಿಬೋದು ಸರ್ ನಾವು. ಏಲಕ್ಕಿ ಬಾಳೆ ಒಳ್ಳೆ ಮಾರ್ಕೆಟ್ ರೇಟ್ ಇರುತ್ತೆ, ತುಂಬ ಬೆಲೆ ಅದು, ತುಂಬ ಬೆಲೆ ಇರುತ್ತೆ ಸರ್. ಆಮೇಲೆ ಇಲ್ಲಿ ಸುಗಂಧಿ ಬಾಳೆಗೂ ಏಲಕ್ಕಿ ಬಾಳೆಗೂ ಒಂದು ವ್ಯತ್ಯಾಸ ಏನಂದ್ರೆ ಸರ್, ಸುಗಂಧಿ ಬಾಳೆ ಬೇರುಗಳೇನದವಲ್ಲ ಭಾಳ ಆಳವಾಗಿ ಹೋಗಿರ್ತವೆ. ಓ ಹೌದಾ? ಹಾಂ, ಏಲಕ್ಕಿ ಬಾಳೆ ಬೇರುಗಳು ಅಷ್ಟು ಆಳವಾಗಿ ಹೋಗಿರೋಂಗಿಲ್ಲ. ಆಮೇಲೆ ನಮ್ಮದು ಹಳ್ಳ ಹರಿತದೆ ಸರ್ ನಮ್ಮ ಗದ್ದೆ, ಆ ಹಳ್ಳದ ಪ್ರಭಾವ ಅದು ಮಣ್ಣು ಕೂಡ ಕೊಚ್ಚಿರ್ತದೆ, ಹಂಗಾಗಿ ಬಾಳೆ ಗಿಡಗಳು ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ ಸರ್. ಇದು ಸುಗಂಧಿ ತಡೆಯುತ್ತೆ, ಸುಗಂಧಿ ತಡೀತದೆ ಸರ್. ಹಂಗಾಗಿ ಅದನ್ನ ಸುಗಂಧಿನ ಆಯ್ಕೆ ಮಾಡ್ಕೊಂಡಿರೋದು. ಮಾರ್ಕೆಟ್ ಕೂಡ ಏನು ತೊಂದರೆ ಇಲ್ಲ ಸರ್, ಇಲ್ಲೇ ತೂಕದ ಲೆಕ್ಕಕ್ಕೆ ಇಲ್ಲಿ ಬಂದು ನಮ್ಮ ತೋಟದ ತಂದ್ರನ್ನ ಬಂದು ತೊಗೊಂಡೋಗ್ತಾರೆ, ಮತ್ತು ಇಲ್ಲಾಂದ್ರೆ ನಾವು APMC ಹೋಗ್ತೀವಿ ಸರ್. APMC ಬೆಲೆ ಹೇಗೆ ನಿಗದಿ ಮಾಡ್ತಾರೆ ಸರ್? ಅಲ್ಲಿ ಬಂದಿರೋ ಖರೀದಿದಾರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು. ಹೌದಾ? ಖರೀದಿದಾರ ಮೇಲೇ ಅವ್ರವರು ಮಾತಾಡ್ಕೊಂಡು ನಮ್ಮ ತುಳಿಲು ಹೋಗೋದು ಎತ್ತಲು ಹೋಗೋದು. APMC ಹಂಗೆ ಆಗ್ಲಿಕ್ಕಿಲ್ಲಲ್ಲ. ಅಲ್ಲ, ಆಗ್ಲಿಕ್ಕಿಲ್ಲ ಅಂತೀವಿ ಸರ್. ನಿಮ್ಮ ಬೆಳೆಯ ಗುಣಮಟ್ಟದ ಮೇಲೆ ಅಲ್ಲ ಇರುತ್ತೆ ಸರ್. ಆದರೂ ಕೂಡ ಅವರು ವ್ಯಾಪಾರಸ್ಥರು ಕೂಡ ಸ್ವಲ್ಪ ಕೆಲವೊಂದು ಸಂದರ್ಭ, ಎಲ್ಲ ಸಂದರ್ಭದಾಗ ಅಂತ ಹೇಳೋಕ್ಕಾಗಲ್ಲ ಸರ್. ಕೆಲವೊಂದು ಸಂದರ್ಭದಾಗ ಮಾಲ್ ಜಾಸ್ತಿ ಬಂದಾಗ ರೈತರು ತುಳಿಯೋ ಚಾನ್ಸು ಇದಾವೆ ಸರ್. ಇಲ್ಲಂತ ಹೇಳೋಕ್ಕಾಗಲ್ಲ. ಈ ಸಾಮಾನ್ಯವಾಗಿ ಏನು ಬೆಲೆ ಇದೆ? ಈ ಸದ್ಯ 26 ರೂಪಾಯಿ ಒಂದು ಕೆಜಿ ಇತ್ತು ಸರ್. ಕೆಜಿ 26 ರೂಪಾಯಿ ಒಂದು ಕೆಜಿ ಇದೆ. ಓಹೋ. ಒಂದು ಗೊನೆ ಎಷ್ಟು ತೂಕ ಬರುತ್ತೆ ಸರ್? ನಾವು ಈಗ ಅದು ಮಿನಿಮಮ್ 15-25 ಕೆಜಿವರೆಗೆ ಬರುತ್ತೆ ಸರ್. ಒಂದು ಗೊನೆ ತೂಕ ಮಾಡ್ತಾರೆ. ಆ್ಯಾವ್ರೇಜು 18-20 ಕೆಜಿ ಅಂತೂ ಬರುತ್ತೆ ಆ್ಯಾವ್ರೇಜ್. ಈಗ ಗೊನೆಯನ್ನು ತೂಕ ಹಾಕ್ಕೊಳ್ಳುವಾಗ ನಿವ್ವಳ ಎಷ್ಟು ಕೆಜಿ ಬರುತ್ತೆ ಅಷ್ಟು ಕೆಜಿನೇ ಅವರು ನಿಗದಿ ಮಾಡ್ತಾರಾ ಅಥವಾ ಏನಾದರೂ ಕಟ್ ಮಾಡ್ತಾರಾ? ಇಲ್ಲ ಇಲ್ಲ, ಹಂಗೇನಿಲ್ಲ ಸರ್. ಅದರಲ್ಲಿ ಒಂದು ಲೆಸ್ ಅಂತೇಳಿ ಒಂದು ದಿಂಡು ಸಮೇತ ಒಂದು ತೂಕ ಮಾಡ್ತಾರೆ, ದಿಂಡು ಇರಲಾದಂಗೆ ಒಂಥರ ತೂಕ ಮಾಡ್ತಾರೆ. ಅಲ್ಲಿ ರೇಟ್ ಕೂಡ 1 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಸರ್. ದಿಂಡು ಸಮೇತ ಆದಾಗ 1 ರೂಪಾಯಿ ಕಡಿಮೆ ಇರುತ್ತೆ. ಕೆಳಗೆ ಕಟ್ ಅಂದರೆ ಅವನ್ನ ಬಾಳೆ ಇದನ್ನ ಕಟ್ ಮಾಡ್ಕೊತಾರ? ಇಲ್ಲ, ಕಾಯಿ ಇರೋವರೆಗೂ ಕಟ್ ಮಾಡ್ತಿರ್ತದೆ ದಿಂಡು. ಕಾಯಿ ಇರೋವರೆಗೂ, ಕಾಯಿ ಲೆವೆಲ್ಗೆ ಲೆವೆಲ್ಗೆ ಅದು ಮಾಡಿದಾಗ ಅಲ್ಲಿ 1 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ. ಯಾವುದು ನಿಮ್ಗೆ ಸೂಕ್ತ ಅದು? ಎರಡೂ ಅಷ್ಟೇ ಸರ್. ಒಂದು ರೀತಿ ದಿಂಡು ಸಮೇತ ಕೊಡೋದು ವಾಸಿ ಅನ್ಸುತ್ತೆ ಕೆಲವೊಂದು ಸಾರಿ. ಒಂದಿಷ್ಟು ತೂಕ ಜಾಸ್ತಿ, ತೂಕ ಜಾಸ್ತಿ ಬರುತ್ತೆ ಸರ್. 26 ರೂಪಾಯಿ ಒಂದು ಕೆಜಿ ಅಂದ್ರೆ ಕೂಡ ಯಾರ ಮನೆ ಇತ್ತು ಈಗ ಈ ಲೆಕ್ಕ ಆಗ್ತೀವಿ. ಈಗ ಸುಗಂಧಿ ಬಾಳೆ ಬೆಳೆ ಜನಸಾಮಾನ್ಯರು ಯಾವ್ಯಾವುದಕ್ಕೆ ಅದನ್ನ ಬಳಕೆ ಮಾಡ್ತಾರೆ? ಸಾಮಾನ್ಯವಾಗಿ ಪೂಜೆಗೆಲ್ಲ ಬಳಸೋದು ಸುಗಂಧಿ ಬೆಳೆ. ಸುಗಂಧಿ ಬೆಳೆನೆ, ಬೇರೆ ಯಾವ ಬೆಳೆನೂ ಬಳಸಲ್ಲ ಸರ್. ಏಲಕ್ಕಿ ಬಾಳೆನು, ಸಕ್ಕರೆ ಬಾಳೆನು, ಆಮೇಲೆ ಇವೇ ಜೀನ ಏನವೆಲ್ಲ ಇದಾವಲ್ಲ ಸರ್, ಅವನ್ನ ಯಾರು ಪೂಜೆಗೆ ಬಳಸಲ್ಲ ಸರ್. ಪೂಜೆಗೆ ಮಾತ್ರ ಕಡ್ಡಾಯ ಸರ್. ಅಂದರೆ ನಿಮ್ಮ ಬೆಳೆ ಬಂದಾಗ ಗ್ರಾಮಗಳಲ್ಲಿ ಜಾತ್ರೆ ಉತ್ಸವಗಳು ಇದ್ರೆ ಒಳ್ಳೇದು. ಒಳ್ಳೆಯ ಸರ್, ಅವಾಗ ಒಳ್ಳೆ ಬೆಲೆ ಸಿಗ್ತದೆ. ದೊಡ್ಡ ದೊಡ್ಡ ಹಬ್ಬಗಳು ಇರಬಹುದು, ಗಣೇಶ, ದಸರಾ, ದೀಪಾವಳಿ, ಜಾತ್ರೆಗಳು. ಇದು ಫೆಬ್ರವರಿಲಿ ದೊಡ್ಡ ದೊಡ್ಡ ಜಾತ್ರೆ ಜಾತ್ರೆಗಳು ಬರುತ್ತೆ, ಅವಾಗೆಲ್ಲ ಒಳ್ಳೇದು, ಸ್ವಲ್ಪ ರೇಟ್ ಚೆನ್ನಾಗಿರುತ್ತೆ ಸರ್. ಬಿಡದಿಂದ ಮತ್ತೆ ಅಷ್ಟಕ್ಕೆ ಅಷ್ಟೇ ಸರ್. ಈಗ 1.5 ಎಕರೆಗೆ ನಿಮಗೆ ಎಷ್ಟು ಇಳುವರಿ ಎಷ್ಟು ಬರುತ್ತೆ ಸರ್? 2 ಲಕ್ಷವರೆಗೆ ಬರುತ್ತೆ ಸರ್. 2 ಲಕ್ಷವರೆಗೆ ಬರುತ್ತೆ. ನೀವು ಖರ್ಚು ಮಾಡೋದು ಎಷ್ಟು ಸರ್? ಮೊದಲನೇ ಸರಿ ನಾವು ಯಾವ್ಯಾವುದಕ್ಕೆ ಖರ್ಚು ಮಾಡ್ತೀರಿ ಅದೇ ಸರ್? ಈಗ ಫಸ್ಟಿಗೆ ನಾವು ಅದನ್ನ ನಾಟಿ ಮಾಡೋಕ್ಕೆ ಅದ್ರದ್ದು ಖರ್ಚು ಮಾಡಿದ್ರೆ 12,000 ಹೇಳಿದ್ರಿ, ಅದು ಆಯ್ಕೆ ಮಾಡ್ಕೊಳಕ್ಕೆ ಗಡ್ಡಿ, ಆಮೇಲೆ ಅದನ್ನ ಪ್ಲಾಂಟೇಶನ್ ಮಾಡೋಕ್ಕೂ ಖರ್ಚಾಗಿರುತ್ತೆ ಸರ್. ಆಮೇಲೆ ಕೆಡುಗು ಅಂತೇಳಿ ತೆಗಿತೀವಿ ಸರ್. ಕೆಡುಗು ಅಂದರೆ ಈಗ 8 ಅಡಿಗೆ ಒಂದು ನಾಟಿ ಮಾಡಿರ್ತೀವಲ್ಲ ಸರ್, 16 ಅಡಿಗೆ ಒಂದು ಅಂದರೆ ಯಾವುದು 8 ಅಡಿನೇ ಲೆಕ್ಕನೇ ಬರುತ್ತೆ ಸರ್. ಹೆಚ್ಚು 2 ಸಂದು ಬಿಟ್ಟು ಒಂದು ಕೆಡಗು ಹಾಕ್ತೀವಿ ಸರ್. ಅಂದರೆ ಭೂಮಿ ROC ಬರಲಿ ಅನ್ನೋ ಉದ್ದೇಶ. ತಂಪಿದ್ರಿಗಿನ ಇದು ಭಾಳ ಬರಲ್ಲ ಸರ್, ಅದು ROC ಬರ್ಬೇಕಂತೇಳಿ ಅದು ಅದಕ್ಕೂ ಭಾಳ ವೆಚ್ಚ ಆಗುತ್ತೆ ಸರ್. ಅದು ದೊಡ್ಡ ಖರ್ಚು ಅಂದ್ರೆ ಸರ್. ಆಮೇಲೆ ಪಟಕಡೆ ಇದಂತ ಅದನ್ನ ಕಳೆ ಬರಲಾರ್ದಂಗೆ ನೆಲ ಮಿದು ಅಂದರೆ ನೀರು ಹೋಗುವಂಗೆ ನೀರು ಹೋಗ್ಬೇಕು. ಒಂದು ಸರ್, ನಾವು ಈ ಕೆಡಗಿನಾಗೆ 2 ರೀತಿ ಕೆಡಗು ಹಾಕ್ತೀವಿ ಸರ್. ತುಂಡು ಗೆಡ್ಗ ಅಂತೇಳಿ ಒಂದು ಹಾಕ್ತೀವಿ, ಏಕ ಕೆಡಗ ಅಂತೇಳಿ ಹಾಕ್ತೀವಿ. ನೀರು ತಂಪು ಜಾಸ್ತಿ ಇದ್ರೆ ಏಕ ಕೆಡಗ ಹಾಕ್ತೀವಿ ಸರ್, ಅಂದ್ರೆ ಬಸ್ಸಿ ನೀರೆಲ್ಲ ಹೋಗ್ಬಿಡಲಿ ಅಂತ. ಈ ನಮ್ಮ ತುಂಡು ಗೆಡ್ಗ ಸರ್, ಅಂದ್ರೆ ಅಂತ ತೇವಾಂಶ ನೀರಲ್ಲ, ಆದರೂ ಅದು ಬೇಕೇ ಬೇಕು ಸರ್. ಆ ಕೆಡಗಿದ್ರೇ ಅದು ಆರ್ಕೊಳುತ್ತೆ. ಬಾಳೆ ಬೆಳೆಗೆ ತೇವಾಂಶ ಹೆಚ್ಚಿರಬೇಕಾ? ಉಷ್ಣಾಂಶ ಇರುತ್ತೆ ಸರ್, ಉಷ್ಣಾಂಶದ ಬೆಳೆನೇ ಇರಬೇಕು. ಉಷ್ಣಾಂಶದ ಬೆಳೆನೇ ಇದು ಬಾಳೆ. ಈ ಗದ್ದೆ ಥರ ನೀರು ಇಲ್ಲ ಇಲ್ಲ ಇಲ್ಲ ಇಲ್ಲ, ಉಷ್ಣಾಂಶದ ಬೆಳೆನೇ ಇದು. ಸಾಮಾನ್ಯವಾಗಿ ನಾವು ಕೇಳ್ಪಟ್ಟ ಹಾಗೆ ಬಾಳೆ ಗಾಳಿಗೆ ಅದಕ್ಕೆ ಇದಕ್ಕೆ ನಷ್ಟವಾಗುವಂಥ ವರದಿಗಳು ಹೆಚ್ಚು ನೋಡ್ತಾ ಇರ್ತೀವಿ. ಹೌದು ಸರ್. ಇದು ಯಾಕೆ ಆಗುತ್ತೆ ಮತ್ತು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ರೈತರು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಸರ್? ಈಗ ಗಾಳಿಯಿಂದ ತಪ್ಪಿಸ್ಕೋಬೇಕಂದ್ರೆ ನಾವು ಮೇ ಜೂನಲ್ಲಿ ಬಾಳೆ ಬರಲಾರಂಗೆ ನೋಡ್ಕೋಬೇಕು ಸರ್ ಅಷ್ಟೇ. ಅವಾಗ ಏನಾದರೂ ನಮಗೆ ಬಾಳೆ ಬೆಳೆ ಬಂತಂದರೆ ಅಷ್ಟೊತ್ತಿಗೆ ಬಾಳೆ 30 ಅಥವಾ ಬಾಳೆ ಗೊನೆ ಬಂತಿತ್ತಂದರೆ ಗಿಡ ಭಾರ ಇರುತ್ತೆ ಸರ್. ಗಾಳಿ ಬೀಸಿದಾಗ ಏನಾಗುತ್ತೆ, ಆ ಭಾರಕ್ಕೆ ಒಮ್ಮೆಲೆ ಬಾಗಿ ಮುಡ್ಕೊಂಬಿದ್ಬಿಡುತ್ತೆ ಸರ್. ನಾವು ಆ ದಾಟಿವಿ ಅಂತಂದರೆ ಒಂದು ಸಾಮಾನ್ಯವಾಗಿ ನೀವು ಆಗಸ್ಟ್ನಲ್ಲಿ ನಾಟಿ ಮಾಡ್ತೀರಿ, ಮತ್ತೆ ಮುಂದಿನ ಆಗಸ್ಟ್ನಲ್ಲಿ ಅದು ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಅವಧಿ ಅಂತೂ ನಿಮಗೆ ಮುಂಗಾರಿಗೆ ಸಿಕ್ಕಾಕೊಳ್ಳಬೇಕಲ್ವಾ? ಇಲ್ಲ ಇಲ್ಲ, ಹಂಗೆ ಅಂತ ಅವಕಾಶ ಏನು ಸಿಗಲ್ಲ ಸರ್. ಜೂನ್ ಜುಲೈಗೆಲ್ಲ ಅಲ್ಲ ಅವಾಗ ಅವಾಗ ಇನ್ನೂ ಬರ್ತಿರ್ತಾವೆ ಸರ್ ನಮ್ಮ, ಆದ್ರೆ ಬಂದಿರಂಗಿಲ್ಲ, ಬಂದಿರಲ್ಲ ಅವಾಗ ಆರಂಭ ಆಗ್ತಿರುತ್ತೆ. ಹಂಗಾಗಿ ಏನು ತೊಂದರೆ ಆಗಲ್ಲ ಸರ್. ಮೇ ತಿಂಗಳು ಐದನೇ ತಿಂಗಳಿಗೆ ಏನಂತ, ಐದು ಆರನೇ ತಿಂಗಳಿಗೆ ಕಟಾವ್ ಎಲ್ಲ ಯಾವ ತಿಂಗಳಿಗೆ ಬರುತ್ತೆ? ಆಗಸ್ಟಿಂದ ಶುರು ಆಗುತ್ತೆ ಸರ್. ಆಗಸ್ಟ್ಲಿಂದ ಶುರು ಆಗುತ್ತೆ, ಆಗಸ್ಟಿಂದ ಶುರು ಆಗುತ್ತೆ. ಏನು ತೊಂದರೆ ಇಲ್ಲ ಸರ್. ಬಾಳೆಗೆ ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ? ಒಂದೇ ಗೊನೆ ಸರ್. ಆಲ್ಮೋಸ್ಟ್ ಆಲ್ ಆಗಿ ಈ ಸುಗಂಧಿ ಬಾಳೆ ಎಲ್ಲ ರೀತಿಯಿಂದಲೂ ಒಂದೇ ರೀತಿಯ ತೂಕ ಸಿಗ್ತದ ನಿಮ್ಮ ಎಲ್ಲ ಗಿಡಗಳಿಂದ? ಇಲ್ಲ ಸರ್, ಭಾಳ ವ್ಯತ್ಯಾಸ ಆಗ್ತವೆ ಸರ್. ಯಾಕೆ ಆಗ್ತದೆ ಹಂಗೆ? ಅಲ್ಲಿ ಗಿಡದ ಗೊಬ್ಬರದ ಅಂಶ, ಆ ಗಿಡ ಬೆಳೆದಿರ್ತಕ್ಕಂಥ ಜಾಗ, ಅದು ಕೂಡ ಮುಖ್ಯ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳ ಒಳಸುರಿ ಜಾಸ್ತಿ ಇರ್ತದ? ಹೌದು ಸರ್, ಸಾಮಾನ್ಯವಾಗಿ. ಯಾಕೆ ಈಗೆಲ್ಲ ಮತ್ತು ಸಗಣಿ ಗೊಬ್ಬರ ಸಿಗೋದು ಕಷ್ಟ ಆಗಿಬಿಡೋದು ಸರ್, ದನಗಳೆಲ್ಲ ಕಡಿಮೆ ಆಗಿಬಿಡವ. ನಮಗೆ ಭಾಳಷ್ಟು ಮೊದಲು ಒಂದು 45 ದನಗಳು ಇದ್ದವು ಸರ್ ನಮ್ಮ ಸಣ್ಣ, ನಾವು ಚಿಕ್ಕವರು ಇದ್ದಾಗ. ಬರ್ತಾ ಬರ್ತಾ ನಾವೇ ಈಗೆಲ್ಲ ಮೇಯಿಸೋದೆಲ್ಲ ಕಷ್ಟ ಆಯಿತು, ಆಳಿನ ಸಮಸ್ಯೆ ಆಯಿತು, ಹಂಗಾಗಿ ಬಿಟ್ಬಿಟ್ಟಿವಿ ಸರ್ ದನಗಳನ್ನೆಲ್ಲ. ಹಂಗಾಗಿ ಈಗ ಸ್ವಲ್ಪ ಸಿಕ್ಕಷ್ಟೇ ಕುರಿ ಗೊಬ್ಬರ ಅದೇ ತಂದು ಹಾಕಂತೀವಿ, ಮತ್ತು ರಾಸಾಯನಿಕ ಗೊಬ್ಬರನ ಸರ್. ಈಗ ರಾಸಾಯನಿಕ ಗೊಬ್ಬರಗಳಂದರೆ ನೀವು ಯಾವ್ಯಾವ ಹಂತದಲ್ಲಿ ಕೊಡ್ತೀರಿ ಅವನ್ನ? ಸರ್ ಒಟ್ಟು ವರ್ಷದಲ್ಲಿ 4 ಸಾರಿ ಕೊಡಬೇಕಾಗುತ್ತೆ ಸರ್. ಏನೇನು ಕೊಡ್ತೀರಿ? ಸಾಮಾನ್ಯವಾಗಿ ಯೂರಿಯಾ ಕಾಂಪ್ಲೆಕ್ಸ್ ಕೊಡ್ತೀವಿ ಸರ್. ಡಿ ಎ ಪಿ ಕೊಟ್ಟರೆ ಒಳ್ಳೇದು ಸರ್, ಬಾಳೆಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಡಿ ಎ ಪಿ. ನಿಮಗೆ ಬಾಳೆ ಬೆಳೆಯ ಬಗ್ಗೆ ಏನಾದರೂ ತರಬೇತಿಗಳಾಗಿರ್ಬೋದು ಅಥವಾ ಇಲಾಖೆಯಿಂದ ಏನಾದರೂ ಮಾಹಿತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಈ ಥರದ ಸನ್ನಿವೇಶಗಳು ಬಂದಾಗ ನೀವು ಯಾರನ್ನು ಮೊರೆ ಹೋಗ್ತೀರಿ? ಕೃಷಿ ಇಲಾಖೆಗೆ ಹೋಗ್ತಿರೋ ಅಥವಾ ಅನುಭವಿ ರೈತರುಗಳ ಬಗ್ಗೆ? ಇಲ್ಲ ಸರ್, ಕೃಷಿ ಇಲಾಖೆನೇ ಸಂಪರ್ಕ ಮಾಡಿಲ್ಲ ಸರ್ ಇದುವರೆಗೆ. ನಮ್ಮ ಅನುಭವನೇ, ಆಮೇಲೆ ನಮ್ಮ ಸುತ್ತಮುತ್ತ ರೈತರ ಅವರ ಅನುಭವನೂ ಇರುತ್ತೆ. ಈಗ ನನಗೆ ಖುದ್ದು ನನಗೆ 30 ಅನುಭವ ಆಗಿರೋದ್ರಿಂದ ಅದು ಅದರದ್ದು ಅನುಭವ ಸರ್. ಅದು ಏನು ತೊಂದರೆ ಇಲ್ಲ, ಏನು ಹಿಂಗಾಗುತ್ತೆ ಹಿಂಗಿಲ್ಲ ಅಂತ, ಯಾವ ಟೈಮಿಗೆ ಏನು ಮಾಡಬೇಕು, ಆ ಗುನ್ನಿ ಬಿಟ್ಕೊಳೋದು ಹೆಂಗೆ, ಯಾವ ಟೈಮಿಗೆ ಬಿಟ್ಕೋಬೇಕು. ಒಂದು ಎಕರೆಗೆ ಅಂದಾಜು ವೆಚ್ಚ ಇಷ್ಟು ಬರುತ್ತೆ ಅಂತ ಹೇಗೆ ನಿಖರವಾಗಿ ಹೇಳಲಿಕ್ಕಾಗ್ತದೆ ಸರ್? ಈಗ ಮೊದಲನೇ ವರ್ಷ ಖರ್ಚು ಜಾಸ್ತಿ ಬರುತ್ತೆ ಸರ್. ಎರಡು ವರ್ಷ ಬರುತ್ತೆ ಒಂದು ಎಕರೆಗೆ ಅಂದಾಜು ಸರ್? ಹೆಚ್ಚು ನೀವು ಮಾರ್ಕೆಟ್ಗೆ ಹೋಗೋವರೆಗೂ ನಿಮ್ಮ ಖರ್ಚು ಏನಿರ್ತದೆ, ಎಷ್ಟಾಗ್ತದೆ ಸರ್? ಎಕರೆಗೆ ಕನಿಷ್ಠ ಒಂದು ಎಕರೆಗೆ 60,000-70,000 ಬರುತ್ತೆ ಸರ್. ಬರುತ್ತೆ. ಸೊ 2,00,000 ರೂಪಾಯಿ ಇಳು ಆದಾಯ, 2,00,000 ರೂಪಾಯಿ ನಿಮಗೆ ಒಂದೂವರೆ ಎಕರೆಗೆ ಹೇಳಿದೆ ಸರ್. ಒಂದೂವರೆ ಎಕರೆಗೆ? ಹಾಂ ಸರಿ. ಅಂದರೆ ನಿಮಗೆ ಒಂದು 80,000 ಬರ್ಬೋದಾ ಒಂದೂವರೆ ಎಕರೆಗೆ? ಏನು ಸರ್ ಖರ್ಚು? ಖರ್ಚು ಇಲ್ಲ ಸರ್, ಹೋದ ಸರಿ ನಾಟಿ ಮಾಡಿವಲ್ಲ 1,25,000 ಬಂದವು ಸರ್ ಖರ್ಚು. ಬಂದಿದೆ ಖರ್ಚು ಬಂದಿರೋದು? ಓಹೋ. ಈಗ ಅದು ಅದ್ರ ಬೆಳೆ ಖರ್ಚೂ 1,40,000 ಆಗಿದೆ ಸರ್. ಹೋದ ವರ್ಷ ಏನು ಲಾಭ ಆಗಿಲ್ಲ ನಮಗೆ. ಈ ವರ್ಷ ಖರ್ಚು ಕಡಿಮೆ ಇಟ್ಟಿರ್ತೀವಿ ಸರ್. ಅಂದ್ರೆ ಬಾಳೆಗಡ್ಡೆ ತಂದಿರಂಗಿಲ್ಲ, ತಂದಿರಲ್ಲ. ನೆಕ್ಸ್ಟ್ ನಿಮ್ದೇ ಗಡ್ಡೆಗಳು ಮುಂದುವರಿತಾ ಹೋಗುತ್ತೆ? ಅವೇ ಗುನ್ನಿ ಬಿಟ್ಕೊಂಡಿರ್ತೀವಿ. ಅವು ಇದನ್ನ ಒಂದ್ಸರಿ ನಾಟಿ ಮಾಡಿ ಬಂದ್ರೆ ಸರ್ ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದಾಗ ಸುಮಾರು 15 ವರ್ಷದವರೆಗೂ ತೆಗೆದಿರೋದ್ರೆ ಸರ್. ನಾವೇ ಮೊದಲು ಸರಿ ನಾಟಿ ಮಾಡಿದಾಗ 11 ತೆಗೆದ್ವಿ, ಆಮೇಲೆ 4-5 ಹಿಂಗೆ ಮಾಡ್ಕೊಂಡು ಬಂದಿವಿ ಸರ್. ಓಕೆ. ಸಾವಯವ ಕೃಷಿಯಲ್ಲಿ ಬಾಳೆ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಬೆಳಿಬೋದು ಸರ್. ಬೆಳಿಬೋದು, ಖಂಡಿತ ಬೆಳಿಬೋದು. ಬೆಳಿಬೋದು, ಬೆಳಿಬೋದು. ಅಲ್ಲಿ ಏನು ಹೆಚ್ಚು ನಷ್ಟ ಆಗೋದಿಲ್ಲ? ನಷ್ಟ ಏನು ಆಗಲ್ಲ ಸರ್. ಬೆಳೆ ಹಾನಿ ಆಗೋಲ್ಲ? ಆಗಲ್ಲ ಸರ್, ಆಗುತ್ತೆ, ಖಂಡಿತ ಆಗಲ್ಲ ಸರ್. ಸಾವಯವ ಗೊಬ್ಬರನೇ. ನೀವು ಯಾಕೆ ಸಾವಯವಕ್ಕೆ ಮುಂದಾಗಲಿಲ್ಲ? ಆಗಲಿಲ್ಲ ಅಂತ ಕಾರಣ ಸರ್, ಅದೇ ಈಗ ನಮಗೆ ಹಳ್ಳದೊಂದು ಸಮಸ್ಯೆ. ನಾವು ಗೊಬ್ಬರ ಹಾಕಿರ್ತೀವಿ, ಅದು ಸಾವಯವ ಗೊಬ್ಬರ ನಿಧಾನವಾಗಿ ತತ್ವವಾಗಿ ಗಿಡಗಳು ನಿಧಾನವಾಗಿ ಹೀರ್ಕೊಂತವೆ. ಅಷ್ಟು ಹಳ್ಳ ಬಂದಾಗ ಕುಚ್ಕೊಂಡು ಹೋಗ್ಬಿಡುತ್ತೆ. ನಾವು ಹಂಗಾಗಿ ನಮಗೆ ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರನೇ ಸರ್. ಅಗಣೆ ಅಂತೇಳಿ ಹಾಕ್ತೀವಿ ಸರ್, ಹಳ್ಳದ ಭಾಗ ಎಲ್ಲ ಹಾರೆಯಿಂದ ಅಗಣೆ ಅಂತೇಳಿ ಹೋಲ್ ಮಾಡಿ ಆ ಹೋಲ್ನಾಗ ಹಾಕ್ತೀವಿ ಸರ್ ಗೊಬ್ಬರ, ರಾಸಾಯನಿಕ ಗೊಬ್ಬರ. ಅದನ್ನೇ ಸಾವಯವ ಗೊಬ್ಬರನೂ ಅಷ್ಟು ಹಾಕೋಕ್ಕಾಗಲ್ಲ ಸರ್, ಅದೊಂದು ಸಮಸ್ಯೆ ನಮಗೆ. ಸೊ ಹಾಗಾದರೆ 1 ಎಕರೆ ಅಥವಾ 1-2 ಎಕರೆಯಲ್ಲಿ ಬಾಳೆ ಬೆಳೆ ಬೆಳೆದುಕೊಂಡು ಆರ್ಥಿಕವಾಗಿ ಸದೃಢತೆ ಸಾಧಿಸೋದು ಕಷ್ಟ ಅಂತೀರಿ? ಕಷ್ಟ ಸರ್, ಭಾಳ ಕಷ್ಟ ಸರ್. ಪರ್ಯಾಯ ಉದ್ಯೋಗಗಳು ಇರಬೇಕು. ಇರಲೇಬೇಕು ಸರ್, ಇಲ್ಲದಿದ್ದರೆ ನಡೆಯಂಗಿಲ್ಲ ಸರ್. ಒಳ್ಳೆಯದು ಅಂಗಡಿ ದೊಡ್ಡಬಸಪ್ಪ ಅವರೇ, ಇದುವರೆಗೂ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಗಂಧಿ ಬಾಳೆ ಬೆಳೆ ಬಗ್ಗೆ ತಮ್ಮ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಗಂಧಿ ಬಾಳೆ ಕೃಷಿ ಅನುಭವ ಕುರಿತು ಶ್ರೀ ಅಂಗಡಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಹುಟ್ಟುವ ನದಿ ಕವಸದಿಂದ ಹರಿವು

ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬಹಳ